ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಲಕರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಆರೋಗ್ಯ ಇಲಾಖೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿದರೆ ಕಾನೂನಾತ್ಮಕ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ವಿಟಿಯು ತಾಂತ್ರಿಕ ಹಬ್ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ರಾಜ್ಯದ 10 ಜಿಲ್ಲೆಗಳಲ್ಲಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲು ಸರ್ಕಾರ ನಿರ್ಧಾರ. ಮತ್ತು ಪಾಲಿಕೆ ನೌಕರರ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೀಜಾಮೃತ ಉಪಯೋಗ ಮತ್ತು ತಯಾರಿಸುವ ವಿಧಾನ ಕುರಿತು ಡಾ ರಾಧಾ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ ಕಾಂಪೋಸ್ಟ್ ಮತ್ತು ಅದರ ಉಪಯೋಗಗಳು ಕುರಿತಾದ ಸಂದರ್ಶನ ಡಾ ಹರೀಶ್ ಶನಾಯಿ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಮೊದಲಿಗೆ ಒಂದು ಪ್ರಕಟಣೆ. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧೀ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ ಟಿಬಿ ಕಿ ಹಾರ್. ನಿಕ್ಷಯ ಮಿತ್ರ ಇಸ್ ಅಭಿಯಾನ ಏಕ್ ಬಡೆ ಚಾಲೆಂಜ್ ಸೇ ನಿಪಟನೆ ಮೇ ಟಿಬಿ ಕೆ ಮರೀಜೋ ಕಿ ಬಹುತ್ ಮದದ್ ಕಿ ಹೈ. ಆಪ್ಕೋ ಜಾನ್ಕರ್ ಹೈರಾನಿ ಹೋಗಿ, ಹಮಾರೆ ದೇಶ್ ಮೇ 10-12 ಸಾಲ್ ಕೆ ಬಚ್ಚೆ ಭೀ ನಿಕ್ಷಯ ಮಿತ್ರ ಬನ್ಕರ್ ಟಿಬಿ ಕೆ ಖಿಲಾಫ್ ಲಡಾಯಿ ಕೋ ಆಗೆ ಬಢಾ ರಹೇ. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. कृषि रंग कार्यक्रम के ಮತ್ತೊಮ್ಮೆ ಸ್ವಾಗತ. ಇದೀಗ ಕೇಳೋಣ ಬೀಜಾಮೃತ ಉಪಯೋಗ ಮತ್ತು ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಬಿಎನ್ ರಾಧಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀಜಾಮೃತದ ಉಪಯೋಗ ಮತ್ತು ತಯಾರಿಸುವ ವಿಧಾನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯ ಬೀಜ ತಂತ್ರಜ್ಞಾನ ವಿಭಾಗದ ಡಾಕ್ಟರ್ ಬಿಎನ್ ರಾಧಾ ಮೇಡಮ್ ಅವರು ಆಗಮಿಸಿದ್ದಾರೆ. ರಾಧಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇವತ್ತು ನಮಗೆ ಬೀಜಾಮೃತ ಅದರ ಉಪಯೋಗ ಮತ್ತು ತಯಾರಿಸುವ ವಿಧಾನ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಖಂಡಿತ ಸರ್. ಈಗ ಎಲ್ಲ ರೈತ ಬಾಂಧವರು ಇಷ್ಟು ದಿನ ಬರೀ ರಾಸಾಯನಿಕಗಳು, ಏನು ಹಸಿರು ಕ್ರಾಂತಿ ಆದ್ಮೇಲೆ ಎಲ್ಲ ರೈತರು ಹೆಚ್ಚೆಚ್ಚಿಗೆ ರಾಸಾಯನಿಕಗಳನ್ನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರು. ಈಗ ಯಾವ ಸ್ಟೇಜ್ಗೆ ಬಂದಿದ್ದಾರೆ ಅಂದ್ರೆ ನಮ್ಗೆ ರಾಸಾಯನಿಕಗಳೇ ಬೇಡ, ಯಾಕಂತಂದ್ರೆ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ವಾತಾವರಣ ಪೊಲ್ಯೂಷನ್ ಆಗಿರ್ಬೋದು, ವಾತಾವರಣ ಹದಗೆಟ್ಟೋಗಿರೋದಾಗಿರೋದು, ಇದನ್ನೆಲ್ಲ ದೃಷ್ಟಿಯಲ್ಲಿ ಇವನ್ ರೈತರಿಗೆ ಸಹಿತ ಅದು ಏನು ಅರಿವಿಗೆ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಸಾವಯವ ಕೃಷಿಯನ್ನೇ, ಏನ್ ನಮ್ಮ ಪೂರ್ವಜರು ಮಾಡ್ತಿದ್ರಲ್ವಾ, ಯಾವುದೇ ತರ ರಾಸಾಯನಿಕಗಳನ್ನ ಯೂಸ್ ಮಾಡ್ತೀರಾ, ಆ ಸಾವಯವ ಕೃಷಿಯನ್ನೇ ಜಾಸ್ತಿ ಅಳವಡಿಸ್ಕೊಳ್ಳೋದಕ್ಕೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಈಗ ಎಲ್ಲರೂ ಆಲ್ಮೋಸ್ಟ್ ನಾನು ನೋಡಿದಂಗೆ ತೀರ ಇಲ್ಲ ಕಾಂಬಿನೇಷನ್ಗಾದ್ರೂ ಹೋಗ್ತಾರೆ, ಏನು ಸಾವಯವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಕೃಷಿ ಮಾಡುವಂಥದ್ದು. ಈ ರಾಸಾಯನಿಕ ರಹಿತ ಕೃಷಿಯಲ್ಲಿ ಏನಪ್ಪ ಅಂತಂತಂದ್ರೆ ಏನು ಮೊದಲೇನೋ ಸಸ್ಯಗಳ ಸದೃಢತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮತ್ತೆ ಪೋಷಕಾಂಶಗಳ ಪೂರೈಕೆಗೆ ಏನ್ ಮಾಡ್ತಿದ್ರು, ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಈ ಸಾವಯವ ಕೃಷಿಯಲ್ಲಿ ಇವನ್ನೆಲ್ಲ ಯಾವ ತರ ನಾವು ಮೀಟ್ ಮಾಡ್ಬೋದಪ್ಪ ಅಂತಂದ್ರೆ ಸಸ್ಯಗಳ ಸದೃಢತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಪೋಷಕಾಂಶಗಳ ಪೂರೈಕೆಗೋಸ್ಕರ, ಅದರಲ್ಲೂ ಈಗಂತೂ ರೈತರು ದ್ರವ ರೂಪದ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಉಪಯೋಗಿಸೋದಕ್ಕೆ ಏನು ಹೆಚ್ಚಿಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ದ್ರವರೂಪದ ಸಾವಯವ ಗೊಬ್ಬರಗಳಲ್ಲಿ ಬೀಜಾಮೃತ ಸಹಿತ ಒಂದು. ಈಗ ಅದರಲ್ಲಿ ಏನಪ್ಪ ಅಂತಂತಂದ್ರೆ ಈ ಸಾವಯವ ರೀತಿಯಿಂದ ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರ್ಬೋದು, ಮತ್ತೆ ಏನು ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಕೆಮಿಕಲ್ಸ್ ಯೂಸ್ ಮಾಡಿರೋ ಪ್ರಾಡ್ಯೂಸ್ಗಿಂತನೂ ಈ ಸಾವಯವ ಕೃಷಿಯಲ್ಲಿ ಬೆಳೆದಿರುವಂತಹ ಪ್ರಾಡ್ಯೂಸ್ಗೇನೆ ಜಾಸ್ತಿ ರೇಟ್ ಇರುತ್ತೆ. ಈಗ ಒಂದು ಕೆಜಿ ನೀವೇನಾದ್ರೂ ಈಗ ಏನಾದರೂ ಅಕ್ಕಿ ತಗೊಂಡ್ರೆ ಒಂದು 60-70 ಇರ್ಬೋದು, ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಅದೇ ನೀವೇನಾದ್ರೂ ಸಾವಯವ ಪದ್ಧತಿಯಲ್ಲಂದ್ರೆ 100-150 ಇರುತ್ತೆ. ಸೊ ಇದ್ರದ್ದು ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಆದಷ್ಟು ಸಾವಯವವಾಗಿ ಬೆಳೆಯೋದಕ್ಕೆ ಇದು ಮಾಡ್ತಿದ್ರೆ, ಅದರಲ್ಲೂ ಸಹಿತ ಸಾವಯವ ಅಳವಡಿಸ್ಕೊಳ್ಳೋಕೆ ಇದು ಒಂದು ಕಾರಣ. ಮತ್ತೆ ಯಾವ ತರ ನಾವು ರಾಸಾಯನಿಕಗಳನ್ನ ಉಪಯೋಗಿಸ್ತೇನೆ, ಬೀಜೋಪಚಾರ ಮಾಡಬಹುದು ಇಲ್ಲ ಅಂತಂತಂದ್ರೆ ದ್ರವರೂಪದ ಗೊಬ್ಬರಗಳನ್ನ ಯೂಸ್ ಮಾಡಿಕೊಂಡು ಯಾವ ತರ ನಾವು ಗಿಡದ ಆರೋಗ್ಯ ಆಗಿರ್ಬೋದು ಇಲ್ಲ ಅಂತಂತಂದ್ರೆ ಪೋಷಕಾಂಶಗಳ ಪೂರೈಕೆ ಮಾಡುವಂತದ ನಿಟ್ಟಿನಲ್ಲಿ ಏನಪ್ಪ ಅಂತ ಬೀಜಾಮೃತ ತುಂಬಾನೇ ಉಪಯುಕ್ತ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಬೀಜಾಮೃತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳಬೇಕು ಅಂತಂತಂದ್ರೆ ಇಲ್ಲ ಸರಳವಾಗಿ ಹೇಳಬೇಕು ಅಂತಂದ್ರೆ ಬೀಜ ಇದೊಂಥರ ಅಮೃತ ಇದ್ದಂಗೆ, ಅದಕ್ಕೆ ಬೀಜಾಮೃತ ಅಂತ ಹೇಳ್ತೇವೆ ನಾವು. ಏನದ ಇದೊಂದು ದ್ರವರೂಪದ ಸಾವಯವ ಗೊಬ್ಬರ ಅಂತ ಹೇಳ್ಬೋದು ನಾವು. ಇನ್ನೊಂದೇನಪ್ಪ ಅಂತಂದ್ರೆ ಇದ್ರದ್ದು ತುಂಬಾ ಇಂಪಾರ್ಟೆಂಟ್ ಪೆಕ್ಯುಲಿಯರ್ ಏನಂದ್ರೆ ಎಲ್ಲಾ ಬೆಳೆಗಳಿಗೂ ಸಹಿತ ಇದೇನು ಇದೇ ಬೆಳೆಗೆ ಯೂಸ್ ಮಾಡಬೇಕು ಅದೇ ಬೆಳೆಗೆ ಯೂಸ್ ಮಾಡಬೇಕು, ಕೆಲವು ಬೆಳೆಗಳಿಗಷ್ಟೇ, ಯಾವುದೋ ಒಂದು 2-3 ಬೆಳೆಗಳಿಗೆ ಲೈಕ್ ಶೇಂಗಾ ಇಂಥದಕ್ಕೆಲ್ಲಾನು ಸ್ವಲ್ಪ ಏನು ಥಿನ್ ಸೀಡ್ ಕೊಟ್ಟಿರೋದಕ್ಕೆ ಮಾತ್ರ ಉಪಯೋಗಿಸ್, ಇಲ್ಲ ಅಂತಂತಂದ್ರೆ ಎಲ್ಲಾ ಬೆಳೆಗಳಿಗೂ ಸಹ ಬೀಜೋಪಚಾರ ಮಾಡಲು ಬಳಸಬಹುದು. ಮತ್ತೆ ಇದನ್ನ ಮಾಡಬೇಕೆ ತಯಾರಿಸುವ ವಿಧಾನಕ್ಕೆ, ಬೀಜಾಮೃತ ತಯಾರಿಸುವ ವಿಧಾನ ಹೇಗೆ ಅಂತ ಹೇಳಿ. ಇದಕ್ಕೆ ಮೊದಲನೇದಾಗಿ ತಯಾರಿಸುವ ವಿಧಾನಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಬಿತ್ತನೆ ಬೀಜ, ಯಾವ ಬೀಜಕ್ಕೆ ಉಪಚಾರ ಮಾಡಬೇಕು ಅನ್ಕೊಂಡಿದಿರೋ ಅದು ಬೀಜ. ಮತ್ತೆ ದಯವಿಟ್ಟು ಈಗ ಏನು ಸಾಮಗ್ರಿಗಳು ಹೇಳ್ತೀನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು. ಮೊದಲನೇದಾಗಿ ಏನಂತಂದ್ರೆ ದೇಶಿ ಆಕಳಿನ ತಾಜಾ ಸಗಣಿ ಅಂತ ಹೇಳ್ತೀವಿ. ಇವಾಗ ಎಲ್ಲ ದೇಸಿ ತಳಿಗಳು ಇದೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಆಕಳಿನ ಸಗಣಿ ಒಂದು 5 ಕೆಜಿ, ಮತ್ತೆ ಗಂಜಲ ಅಂದ್ರೆ ದೇಸಿ ಆಕಳಿನ ಗಂಜಲ 5 ಲೀಟರು, ನೀರು ನಿಮಗೆ ಸುಮಾರು 20 ಲೀಟರ್ ಬೇಕಾಗತ್ತೆ, ಮತ್ತೆ ಸುಣ್ಣ 50 ಗ್ರಾಮ್. ಇನ್ನೊಂದ್ಸತಿ ಹೇಳ್ತೀನಿ, ಏನು ದೇಸಿ ಆಕಳಿನ ತಾಜಾ ಸಗಣಿ 5 ಕೆಜಿ, ದೇಸಿ ಆಕಳ ಗಂಜಲು 5 ಲೀಟರ್, ಮತ್ತೆ ನೀರು 20 ಲೀಟರ್, ಸುಣ್ಣ 50 ಗ್ರಾಮ್. ಇಷ್ಟು ಸಾಮಗ್ರಿಗಳು ನಿಮ್ಮೊಟ್ಟಿಗೆ ಇದ್ರೆ ಆರಾಮಾಗಿ ಬೀಜಾಮೃತ ತಯಾರಿಸಬಹುದು. ಈಗ ತಯಾರಿಸುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಅಕಸ್ಮಾತ್ ನೀವು ಇದಕ್ಕೇನಂತಂದ್ರೆ ಇವತ್ತು ಬಿತ್ತನೆ ಮಾಡಿ ಇವತ್ತೇ ನಾವು ಬೀಜಾಮೃತ ತಯಾರಿಸಿ ಮಾಡ್ತೇವೆ ಅಂದ್ರೆ ತಪ್ಪಾಗುತ್ತೆ. ಅದಕ್ಕೇನ್ ಮಾಡ್ಬೇಕಂದ್ರೆ ನಾಳೆ ಬಿತ್ತನೆ ಮಾಡ್ಬೇಕಾದ್ರೆ ಒಂದಿನ ಮುಂಚೆನೆ ಒಂದಷ್ಟು ಕಾರ್ಯಗಳು ಮೊದಲೇ ಮಾಡಿಟ್ಕೋಬೇಕು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಡ್ರಮ್ ತಗೋಬೇಕು. ಆ ಡ್ರಮ್ ಅಲ್ಲಿ ಏನಪ್ಪ ಅಂತಂತಂದ್ರೆ ಆಗ್ಲೇ ಹೇಳ್ದಂಗೆ 20 ಲೀಟರ್ ನೀರು ಏನ್ ಹೇಳಿದನ್ನ ಅದನ್ನ ಹಾಕ್ಬೇಕು. ಅದಕ್ಕೆ ಆಗ್ಲೇ ಹೇಳ್ದಂಗೆ ಆಕಳಿಂದ ಗಂಜಲ ಇರುತ್ತೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದ್ಮೇಲೆ ಇದೆಲ್ಲ ಮಾಡ್ಬೇಕಾಗಿರೋದು ನಾಳೆ ಬಿತ್ತನೆ ಮಾಡಿದ್ರೆ ಒಂದಿನ ಹಿಂದಿನ ದಿನಾನೇ ಮಾಡ್ಕೋಬೇಕು. ಇದು ನಾನು ಹೇಳೋ ಅಂತ ಪ್ರಿಪರೇಷನ್. ಇದು ಮಿಶ್ರಣ ಆದ್ಮೇಲೆ ಏನಪ್ಪ ಅಂತಂತಂದ್ರೆ ಒಂದು 5 ಕೆಜಿ ಏನು ಸಗಣಿ ಇರುತ್ತೋ ಅದನ್ನ ಈ ಮಂಜರ ಪಟ್ಟಿ ಬಟ್ಟೆ ಅಂತ ಯಾವುದೋ ಒಂದು ಬಟ್ಟೆಯಲ್ಲಿ ಕಟ್ಟಿ ಏನು ನೀಟಾಗಿ ಟೈಟಾಗಿ ಕಟ್ಟುಬಿಟ್ಟು ಡ್ರಮ್ಗೆ ಏನಪ್ಪ ಅಂತಂತಂದ್ರೆ ಸ್ವಲ್ಪ ನೇತಾಕ್ಬೇಕು. ಹೆಂಗೆ ಅಂತಂತಂದ್ರೆ ತಳ ಅಂಟಬಾರದು, ಆದ್ರೆ ಅದು ಆ ದ್ರಾವಣದಲ್ಲಿ ಮುಳುಗಬೇಕು. ಮುಳುಗೋ ಹಂಗೆ ಬಕೆಟ್ನಲ್ಲಿ ತಳಕ್ಕೆ ತಾಕದಿರ ಕಟ್ಟಬೇಕು. ಅದನ್ನ ಹೆಂಗೆ ಅಂತಂದ್ರೆ ಅದ್ರ ಕಟ್ಟುಬಿಟ್ಟು ಒಂದಿನ ಪೂರ ಬಿಟ್ಬಿಡ್ಬೇಕು ನಾವು. ಇದು ಮೊದಲನೇ ಕೆಲಸ ನೀವು ಮಾಡ್ಕೋಬೇಕಾಗಿರೋದು. ನೆಕ್ಸ್ಟ್ ಇನ್ನೂ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದ್ರೆ ಸುಣ್ಣನ ರೆಡಿ ಮಾಡ್ಕೋಬೇಕು. ಸುಣ್ಣನ ಡೈರೆಕ್ಟಾಗಿ ಆ್ಯಡ್ ಮಾಡಬಾರ್ದು. ಇದಕ್ಕೆ ಏನು ಮಾಡಬೇಕಂತಂದ್ರೆ ಒಂದು ದೊಡ್ಡದು ಜಗ್ ತಗೊಳ್ಳಿ. ಆ ಜಗ್ಗಲ್ಲಿ 1 ಲೀಟರ್ ನೀರು ತಗೋಬೇಕು. 1 ಲೀಟರ್ ಪ್ರಮಾಣದಷ್ಟು ನೀರು ತಗೊಂಡಾದ್ಮೇಲೆ ನೀವೇನು 50 ಗ್ರಾಮ್ ವೇಯ್ ಮಾಡಿರ್ತಿರಲ್ವಾ, ಆ 50 ಗ್ರಾಮ್ ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸಿ ಕರಗಿಸಿ ರೆಡಿ ಮಾಡಿಟ್ಕೋಬೇಕು. ಅಂದ್ ಒಂದಿನ ಮುಂಚೆ ಸಗಣಿ ಗಂಜಲ ನೀರಿಂದ ಅದು ಮಿಕ್ಸರ್ ಏನು ಕಟ್ಟಿ ಇಡೋಕೆ ರೆಡಿ ಆಗಿರುತ್ತೋ ಅದನ್ನ ರೆಡಿ ಮಾಡಿಟ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂತಂದ್ರೆ ಸುಣ್ಣದ ನೀರು ರೆಡಿ ಮಾಡಿಟ್ಕೋಬೇಕು. ಇದು ಒಂದಿನ ಮುಂಚಿತವಾಗಿ ಮಾಡಬೇಕಾಗಿರೋಂಥ ಕೆಲಸ. ಈಗ ನಾಳೆ ಬೆಳಗ್ಗೆ ಈಗ ನೀವು ಬಿತ್ತನೆ ಮಾಡ್ತೀವಿ ಅಂದ ಪಕ್ಷದಲ್ಲಿ ನೆಕ್ಸ್ಟ್ ಮಾರನೇ ದಿನ ಸಗಣಿನ ಬಟ್ಟೆಯಲ್ಲಿ ಕಟ್ಟಿ ನೇತಾಕಿರ್ತಿರಲ್ವಾ, ಅದನ್ನ ಚೆನ್ನಾಗಿ ಕಿವುಚಬೇಕು. ಚೆನ್ನಾಗಿ ಕಿವುಚಾದ್ಮೇಲೆ ಅದರಿಂದ ರಸ ಬಂದ್ಬಿಡುತ್ತಲ್ವಾ, ರಸನೆಲ್ಲ ಆ ಗಂಜಲ ಮತ್ತು ನೀರಿನ ಮಿಶ್ರಣದಲ್ಲೇ ಚೆನ್ನಾಗಿ ಬಿಡಬೇಕು ಅದರಲ್ಲೇ. ಮತ್ತೆ ಅದಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಕಲಿಸಾದ್ಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಿನ್ನೆ ನಾವು ಆಲ್ರೆಡಿ 1 ಲೀಟರ್ಗೆ 50 ಗ್ರಾಮ್ ಹಾಕಿ ಸುಣ್ಣನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ, ಅದರಲ್ಲಿ ಏನಪ್ಪ ಅಂತಂತಂದ್ರೆ ಅದರಲ್ಲಿ ತಿಳಿನೀರು ಬಂದಿರೋದು ಮೇಲೆ, ಆ ನೀರನ್ನ ಈ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಇದಾದ ಮೇಲೆ ಬೀಜನ ಅದರಲ್ಲಿ ಹಾಕಿ ನೆನೆಸಿ ಈಗ ಬಳಸುವ ವಿಧಾನ ನೋಡೋಣ. ಬೀಜಕ್ಕೆ ಯಾವ ಥರ ಇದನ್ನು ಬಳಸೋದಕ್ಕೆ, ಬೀಜಕ್ಕೂ ಬಳಸ್ಬೋದು ಮತ್ತು ಸಸಿಗಳಿಗೂ ಬಳಸ್ಬೋದು. ಬೀಜಕ್ಕೆ ಬಳಸಬೇಕಾದ್ರೆ ಈ ಬೀಜಾಮೃತದಲ್ಲಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. 5 ನಿಮಿಷ ನೆನೆಸಿ ಆಮೇಲೆ ಅದು ಖಂಡಿತವಾಗೂ ಒಣಗಿಸ್ಬೇಕು. ನೆರಳಲ್ಲಿ, ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲಿ ಒಣಗಿಸ್ಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಒಣಗಿಸ್ಬೇಕಾದ್ರೆ ದಯವಿಟ್ಟು ಎಲ್ಲ ರೈತರು ಸಹಿತ ಗೋಣಿ ಚೀಲದ ಮೇಲೆ ಹಾಕಿ, ಗೋಣಿ ಚೀಲದ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತಂತಂದ್ರೆ ತ್ವರಿತವಾಗಿ ಡ್ರೈ ಆಗ್ಬಿಡುತ್ತೆ. ಅಂದ್ರೆ ಎಕ್ಸಸ್ ಮಾಯಿಶ್ಚರ್ ಎಲ್ಲ ಚೀಲನೇ ಇರ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ನೀವೇನಾದ್ರೂ ಸಸಿಗಳಿಗೇನಾದ್ರೂ ಅದನ್ನ ಬೀಜೋಪಚಾರ ಮಾಡ್ತಿದ್ರ ಅಂದ ಪಕ್ಷದಲ್ಲಿ ಸಸಿಗಳನ್ನ ಅದ್ದಬೇಕು. ಅದ್ದುಬಿಟ್ಟು ಆಮೇಲೆ ನೀವು ಡೈರೆಕ್ಟ್ ಆಗಿ ಅದನ್ನ ನಾಟಿ ಮಾಡ್ಕೋಬಹುದು. ಸೊ ಇದು ಬಳಸುವ ವಿಧಾನ. ಇದರಿಂದ ನೀವು ಕೇಳಬಹುದು, ಮೇಡಮ್ ಅವರೇ ಇದರಿಂದ ಆಗೋ ಉಪಯೋಗಗಳೇನು, ನಾವು ಇದರಿಂದ ಆಗೋ ಉಪಯೋಗಗಳೇನಪ್ಪ ಅಂತಂದ್ರೆ, ಮೊದಲನೇದಾಗಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಬೀಜದಿಂದ ಮಣ್ಣಿಂದ ಹರಡುವ ರೋಗಗಳು ಜಾಸ್ತಿ ಇರ್ತವೆ. ಜಾಸ್ತಿ ನಮಗೆ ಯಾಕೆ ಜರ್ಮಿನೇಷನ್ ಬಂದು ಗಿಡಗಳೆಲ್ಲ 4-5 ದಿನ ಆಗಿದ ತಕ್ಷಣ ಒಣಗೋಗ್ತಾವ ಅಂತಂತಂದ್ರೆ, ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ, ಇಲ್ಲ ಬೀಜದಿಂದ ಆದ್ರೂ ಬರುತ್ತೆ, ನಾವು ಬೀಜೋಪಚಾರ ಮಾಡಿದ್ದ ಪಕ್ಷದಲ್ಲಿ ಇದರ ಏನು ಬೀಜದಿಂದ ಮತ್ತೆ ಮಣ್ಣಿನಿಂದ ಹರಡುವ ಎಲ್ಲ ರೋಗಾಣುಗಳು ಮತ್ತೆ ಕೀಟಬಾಧೆಯನ್ನ ತಡಿಬಹುದು. ಇದು ಮೊದಲನೇದು. ಎರಡನೇದೇನಪ್ಪ ಅಂತಂತಂದ್ರೆ, ಈ ಸಗಣಿ ಏನು ಯೂಸ್ ಮಾಡಿರ್ತೀವಲ್ಲ ಬೀಜಾಮೃತದಲ್ಲಿ, ಅದೇನಂತಂದ್ರೆ ಶಿಲೀಂಧ್ರಕ ನಾಶಕವಾಗಿ ಉಪಯೋಗ ಆಗುತ್ತೆ. ಅಂದ್ರೆ ಫಂಜಿಸೈಡ್ ಆಗಿ ಅದು ಆಕ್ಟ್ ಮಾಡುತ್ತೆ. ಮತ್ತೆ ಗಂಜಲ ಏನಪ್ಪ ಅಂದ್ರೆ ದುಂಡಾಣು ನಾಶಕವಾಗಿ ಕೆಲಸ ನಿರ್ವಹಿಸುತ್ತದೆ. ಮತ್ತೆ ಸುಣ್ಣ ಯೂಸ್ ಮಾಡಿರ್ತೀವಿ ಅದರಲ್ಲಿ. ಸುಣ್ಣ ಏನು ಅಂತಂದ್ರೆ ಆಮ್ಲೀಯವಾಗಿರೋದ್ರಿಂದ ಬೀಜಾಮೃತವನ್ನು ತಟಸ್ಥಗೊಳಿಸ್ತಿರೋದು. ಅಂದ್ರೆ ಈ ಎಲ್ಲ ಇಂಥ ಒಳ್ಳೆ ಅನುಕೂಲಗಳಿರೋದ್ರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ಬೀಜಾಮೃತವನ್ನು ಬೀಜೋಪಚಾರ ಮಾಡಿ ಎಲ್ಲ ಅನುಕೂಲಗಳನ್ನ ಪಡಿಬೋದು ಆರಾಮಾಗಿ ಸರ್. ಇದು ಎಲ್ಲ ಬೆಳೆಗೂ ಉಪಯೋಗಿಸಬಹುದಲ್ಲ? ಹೌದು ಸರ್. ಇದು ಆಡೆಡ್ ಅಡ್ವಾಂಟೇಜ್ ಏನಂತಂದ್ರೆ, ಕೆಲವೊಂದು ಈಗ ಶೇಂಗಾ ಸ್ವಲ್ಪ ಸಣ್ಣ ತೆಳುವಾಗಿರುತ್ತೆ, ಅದ್ರದ್ದು ಸೀಡ್ ಕೊಟ್ಟ ಪಾತ್ರ ಅಂತ ಬೀಜಕ್ಕೆ ಬಿಟ್ರೆ ಸಿಪ್ಪೆ ಅದು ಬಿಟ್ರೆ ಇನ್ ಎಲ್ಲಾ ಬೆಳೆಗಳಿಗೂ ನಾವು ಯೂಸ್ ಮಾಡ್ಕೋಬಹುದು ಇದನ್ನ. ರಾಗಿ, ಭತ್ತ, ಜೋಳ ಯಾವ ಬೆಳೆಗೆ ಬೇಕಾದ್ರೂ ಯೂಸ್ ಮಾಡುವ ಆಲ್ಮೋಸ್ಟ್ ನೀವು ಬೆಳೆಗಳಲ್ಲಿ ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡ್ಕೋಬಹುದು, ತೋಟಗಾರಿಕೆ ಬೆಳೆಗೂ ಉಪಯೋಗಿಸಬಹುದು. ಹೌದು. ಮತ್ತೆ ಇನ್ನೊಂದೇನಂತ, ಇದಕ್ಕೇನು ಎಕ್ಸ್ಟ್ರಾ ನೀವೇನು ಬೇರೆ ಎಲ್ಲಿಂದ ಕೊಂಡ್ಕೊಂಡ್ಬರೋ ಅವಶ್ಯಕತೆನೇ ಇಲ್ಲ. ಏನು ನೈಸರ್ಗಿಕವಾಗಿ ನಮ್ಮ ಹಳ್ಳಿಯಲ್ಲಿ ನಮ್ಮನೆ ಹತ್ರನೇ ಗಂಜಲ ಸಿಗುತ್ತೆ. ಏನು ಯಾರಾದ್ರೂ ಅಜ್ಜಿ ಹತ್ರ ಹೋಗ್ಬಿಟ್ರೆ ಸುಣ್ಣ ಕೊಡ್ತಾರೆ, ಒಂದಷ್ಟು ಸುಣ್ಣ ಕುಡಿಮಾ ಅಂತಂದ್ರೆ, ಇಲ್ಲ ಅಂತಂದ್ರೆ ಅಂಗಡಿಗಳಲ್ಲಿ ನಿಮಗೆ 2 ರೂಪಾಯಿಂದ 3 ರೂಪಾಯಿ ಒಂದು ಸುಣ್ಣದ ಪ್ಯಾಕೆಟ್ ಮ್ಯಾಕ್ಸಿಮಮ್ ಅಂದ್ರೆ ಈಗೇನು ಜಾಸ್ತಿ ಆಗಿದ್ರೆ 1-5 ರೂಪಾಯಿ ಆಗಿರ್ಬೋದು ಸುಣ್ಣ. ಮತ್ತೆ ಸಗಣಿ ಸಿಕ್ಕೇ ಸಿಗುತ್ತೆ, ನೀರು ಇಷ್ಟೇ ಬೇಕಾಗಿರೋದು ಇದಕ್ಕೆ. ಸೊ ಹಾಗಾಗಿ ಮತ್ತೆ ಕಡಿಮೆ ಖರ್ಚು, ನಿಮಗೇನು ಖರ್ಚೇ ಆಗಲ್ಲ. ಹಬ್ಬಬ್ಬ ಅಂತಂದ್ರೆ ಸುಣ್ಣನ ಮನೆಯಲ್ಲಿ ಅಜ್ಜಂದ್ರೆ ಇದ್ದೇ ಇರ್ತಾರೆ, ಅದಕ್ಕೂ ಏನು ಎಕ್ಸ್ಟ್ರಾ ಖರ್ಚಾಗೋದಿಲ್ಲ. ಅಂದ್ರೆ ಏನು ಅಟ್ ನೋ ಕಾಸ್ಟ್ ಆರಾಮಾಗಿ ನಾವು ಬೀಜೋಪಚಾರ ಇದರಿಂದ ಮಾಡ್ಕೋಬಹುದು. ಮತ್ತೆ ಆದ್ರೆ ಇದರಿಂದ ಆಗೋ ಅನುಕೂಲಗಳಿದಾವಲ್ವ, ತುಂಬಾ ಚೆನ್ನಾಗಿದಾವೆ. ಅದರಲ್ಲಿ ಏನು ಅಂತಂದ್ರೆ, ಮೊದಲೇನ್ ಮಾಡೋರು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಸಿ ಟ್ರೀಟ್ಮೆಂಟ್ ಮಾಡೋರು, ಆದರೆ ಈ ಬೀಜಾಮೃತ ಯೂಸ್ ಮಾಡೋದ್ರಿಂದ ನೀವೇನು ಎಕ್ಸ್ಟ್ರಾ ಸಿ ಟ್ರೀಟ್ಮೆಂಟ್ ಮಾಡೋ ಕೆಮಿಕಲ್ಸ್ ಇಂದ ಯೂಸ್ ಮಾಡೋ ಅವಶ್ಯಕತೆ ಇರೋದೆ. ಆಗ್ಲಿ, ನಾವು ಯಾವುದೇ ರೋಗ ಅಥವಾ ಅಂಟು ರೋಗ ಬರೋದನ್ನ ಅಲ್ಲೇ ನಿಯಂತ್ರಣ ಮಾಡ್ಕೊಂಡ್ಬಿಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಮಣ್ಣಿನ ಆರೋಗ್ಯ ಸಹಿತ ಕಾಪಾಡಬಹುದು. ರಾಸಾಯನಿಕಗಳೇನು ಹೋಗ್ತಾ ಇಲ್ವಲ್ಲ, ಬೀಜಕ್ಕೂ ಸಹಿತ ಕೆಲವೊಂದು ಏನ್ ಮಾಡ್ತೀವಿ, ಮಣ್ಣಿನ ಆರೋಗ್ಯ ರಾಸಾಯನಿಕಗಳ ಲೇಪನ ಮಾಡಿ ಬಿತ್ತನೆ ಮಾಡಿಬಿಡ್ತೀವಿ, ಅದು ಕೆಲವೊಂದ್ಸತಿ ಬೀಜದ್ದು ಅದ್ರದ್ದು ಕೆಲವೊಂದ್ಸತಿ ಮಣ್ಣಲ್ಲೇ ಇದ್ದು ಬಿಡುತ್ತದೆ. ಅವಾಗ ಅಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಆರೋಗ್ಯನೂ ಕೆಡೋ ಚಾನ್ಸಸ್ ಇದೆ. ಆದರೆ ಈ ಬೀಜಾಮೃತ ನೀವೇನಾದರೂ ಯೂಸ್ ಮಾಡಿದ್ರೆ ಮಣ್ಣಿನ ಆರೋಗ್ಯ ಸಹಿತ ನಾವು ಕಾಪಾಡ್ಕೋ, ಬೀಜದ ಆರೋಗ್ಯ ಕಾಪಾಡ್ಬೋದು, ಬೆಳೆಯ ಸಸಿ ಅಥವಾ ಗಿಡಗಳ ಆರೋಗ್ಯ ಕಾಪಾಡ್ಬೋದು, ಮಣ್ಣಿನ ಆರೋಗ್ಯ ಕಾಪಾಡ್ಬೋದು, ಮತ್ತೆ ಯಾವುದೇ ತರ ರೋಗಗಳು ತಡಿಬಹುದು, ವಾತಾವರಣಕ್ಕೂ ಯಾವುದೇ ತರಹ ಪರಿಸರ ಮಾಲಿನ್ಯ ಆಗೋದಿಲ್ಲ. ಕೆಮಿಕಲ್ಸ್ ಆದ್ರೆ ಪರಿಸರ ಮಾಲಿನ್ಯ ಆಗೋದು, ಮತ್ತೆ ಎಲ್ಲ ಗಿಡಗಳು ಹುಟ್ಟೋ ಸಾಧ್ಯತೆ ಜಾಸ್ತಿ. ಹೌದು ಹೌದು, ಸಸ್ಯ ಬೀಜದಿಂದ ಮೊಳಕೆ ಹೊಡೆದು ಹುಟ್ಟೋ ಸಾಧ್ಯತೆ ಇಲ್ಲ. ಹೌದು ಹೌದು, ಸಾಮರ್ಥ್ಯ ಜಾಸ್ತಿ ಇರೋದು. ರೈತರಿಗೆ ಬೆಳೆನೂ ಕೂಡ ಅದು ಸಸಿ ಮಡಿಯಲ್ಲಿ ಒಳ್ಳೇದಾಗಿ ಸಸಿಗಳು ಬರ್ತದೆ, ಆಮೇಲೆ ನೀವು ಅದನ್ನ ನೀವು ನಮ್ಮ ಹೊಲಕ್ಕೆ ಹಾಕೋಬಹುದು, ಅಲ್ಲಿ ನಿಮ್ಗೆ ಉತ್ತಮವಾದ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ. ಆಯ್ತು ರಾಧಾ ಮೇಡಮ್ ಅವರೇ, ಪ್ರಸ್ತುತ ಈ ಒಂದು ಬೀಜಾಮೃತದ ಉಪಯೋಗ ಮತ್ತು ಅದನ್ನ ತಯಾರಿಸುವ ವಿಧಾನ ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ರಾಧಾ ಮೇಡಮ್ ಅವರ ಜೊತೆಗೆ ಪಡ್ಕೋತೇವೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಖಂಡಿತ ಸರ್, ಅಕಸ್ಮಾತ್ ಯಾವುದೇ ರೈತ ಬಾಂಧವರಿಗೆ ಏನೇನು ಸಂಶಯ ಬಂದಲ್ಲಿ ದಯವಿಟ್ಟು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ನಂಬರ್ ಈ ಥರ ಇದೆ, 9111389186, ಮತ್ತೊಮ್ಮೆ ಹೇಳ್ತೇನೆ, 9111389286. ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಬೀಜಾಮೃತ ಉಪಯೋಗ ಮತ್ತು ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಬಿಎನ್ ರಾಧಾ ಅವರೊಂದಿಗಿನ ಸಂದರ್ಶನ ಮೂಡಿ ಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಕೋಡ. ಇನ್ನು ಮುಂದೆ ಕೇಳೋಣ, ಕಾಂಪೋಸ್ಟ್ ಮತ್ತು ಅದರ ಉಪಯೋಗಗಳು ಕುರಿತು ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಕೋಡ. ಕಾಂಪೋಸ್ಟ್ ಎಂದರೆ ಇದು ಸಾವಯವ ಗೊಬ್ಬರ ಅಂತ ನಾವು ಹೇಳಬಹುದಾಗಿದೆ. ಕೃಷಿಯಲ್ಲಿ ಬಳಕೆ ಮಾಡುವಂತ ಒಂದು ಕೃಷಿಯಲ್ಲಿ ಕ್ಷೇತ್ರದಲ್ಲಿ ಲಭ್ಯವಾಗುವಂತ ಕೃಷಿ ತ್ಯಾಜ್ಯಗಳನ್ನ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನ ಬಳಕೆ ಮಾಡಿ ಅದನ್ನ ಸರಿಯಾಗಿ ಕೊಳಿಸಿ ಇದನ್ನ ಗೊಬ್ಬರ ರೂಪಕ್ಕೆ, ಇದರ ಒಂದು ಅಂತಿಮ ಉತ್ಪನ್ನ ಅಂತ ನಾವು ಹೇಳ್ಬೋದು, ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದನ್ನ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾಂಪೋಸ್ಟ್ ಇದನ್ನ ಒಂದು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ನಾವು ಕಾಂಪೋಸ್ಟೀಕರಣ ಅಂತ ಹೇಳ್ತೀವಿ. ಇನ್ನು ಕಾಂಪೋಸ್ಟಿನ ಪ್ರಾಮುಖ್ಯತೆ ಏನಂದ್ರೆ, ಮುಖ್ಯವಾಗಿ ಇದು ನಮ್ಮ ಇವತ್ತಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒಂದು ಪ್ರಾಮುಖ್ಯತೆ ಬರೋದನ್ನ ನಾವು ನೋಡಬಹುದಾಗಿದೆ. ಇದರಲ್ಲಿ ಈ ಒಂದು ಬೆಳೆಗಳನ್ನು ಬೆಳೆದಾಗ, ಯಾವುದೇ ಒಂದು ಕೃಷಿಯ ಬೆಳೆಗಳನ್ನು ಬೆಳೆದಾಗ, ಇದರಲ್ಲಿ ಈ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ ನಾವು 16 ಪೋಷಕಾಂಶಗಳನ್ನ ಪೂರೈಕೆ ಮಾಡೋದು ಅತಿ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅವುಗಳ ಜೀವಿತಾವಧಿಯಲ್ಲಿ ಈ ಒಂದು 16 ಪೋಷಕಾಂಶಗಳನ್ನ ಕೊಡಬೇಕಾಗಿರೋದು ಅತಿ ಮುಖ್ಯವಾಗಿರುವಂತದ್ದು. ಇದರಲ್ಲಿ 3 ಪೋಷಕಾಂಶಗಳು ನೈಸರ್ಗಿಕವಾಗಿ ಲಭ್ಯವಾಗಿದೆ, ಉಳಿದ ಒಂದು 13 ಪೋಷಕಾಂಶಗಳು ನಾವು ಒಂದು ಮಣ್ಣಿನಿಂದನೇ ಕೊಡಬೇಕಾಗಿದ್ದು ಬಹಳ ಮುಖ್ಯವಾಗಿರುವಂತದ್ದು. ಸೊ ಈ ಮಣ್ಣಲ್ಲಿ ಒಂದು ಬೆಳೆಗಳನ್ನು ಬೆಳೆದಾಗ ಅದು ಪೋಷಕಾಂಶವನ್ನು ಹೀರ್ಕೊಳ್ಳುತ್ತೆ. ಸೊ ಅದರಿಂದ ನಾವು ಈ ಬೆಳೆಗಳಿಗೆ ಪೋಷಕಾಂಶವನ್ನು ಮರುಪೂರೈಕೆ ಮಾಡೋದು ಬಹಳ ಮುಖ್ಯವಾಗಿರುವಂತದ್ದು. ಈ ಪೋಷಕಾಂಶಗಳನ್ನು ಇರುವಂತದ್ದು ಒಂದು ಗೊಬ್ಬರಗಳು ಅಂತ ನಾವು ಹೇಳ್ಬೋದು. ಬೆಳೆಗಳಿಗೆ ಬೇಕಾದ ಒಂದು ಪೋಷಕಾಂಶಗಳು ಇರುವಂತದ್ದು ಗೊಬ್ಬರಗಳು ಅಂತ ನಾವು ಹೇಳ್ಬೋದು. ಈ ಗೊಬ್ಬರಗಳಲ್ಲಿ 3 ನಮೂನೆ ಇರುತ್ತೆ, ಒಂದು ಸಾವಯವ ಗೊಬ್ಬರ, ಇನ್ನೊಂದು ರಾಸಾಯನಿಕ ಗೊಬ್ಬರ ಮತ್ತು ಇನ್ನೊಂದು ಜೈವಿಕ ಗೊಬ್ಬರ. ಈ ಸಾವಯವ ಗೊಬ್ಬರದಲ್ಲಿ ಪ್ರಮುಖವಾಗಿರುವಂತದ್ದು ಒಂದು ಈ ಕಾಂಪೋಸ್ಟ್ ಅಂತ ನಾವು ಹೇಳ್ಬೋದಾಗಿ. ಇದರಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಬರುತ್ತೆ, ಇದರಲ್ಲಿ ಮುಖ್ಯವಾಗಿರುವಂತದ್ದು ಕಾಂಪೋಸ್ಟ್ ಅಂತ ನಾವು ಹೇಳ್ಬೋದು. ಈ ಕಾಂಪೋಸ್ಟ್ ಅನ್ನೋದು ಕೃಷಿಕರಿಗೆ ಅವರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಲಭ್ಯವಾಗುವಂತ ಒಂದು ಕೃಷಿ ತ್ಯಾಜ್ಯಗಳನ್ನ ಬಳಕೆ ಮಾಡಿ ಅದನ್ನ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತದನ್ನೇ ನಾವು ಕಾಂಪೋಸ್ಟ್ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಯಾವುದೇ ಒಂದು ಖರ್ಚಿಲ್ಲದೆ ಇದನ್ನ ಮತ್ತೆ ಮರುಬಳಕೆ ಮಾಡೋದು, ಈ ಕೃಷಿ ತ್ಯಾಜ್ಯಗಳನ್ನ ಮರುಬಳಕೆ ಮಾಡೋದನ್ನ ನಾವು ಕಾಂಪೋಸ್ಟ್ ಅಂತ ಹೇಳ್ತೀವಿ. ಇನ್ನು ಈ ಕಾಂಪೋಸ್ಟ್ ತಯಾರಿಕೆ ಮಾಡಲಿಕ್ಕೆ ಬೇಕಾಗುವ ಯಾವ್ದೆಲ್ಲ ಸಾಮಗ್ರಿಗಳನ್ನ ಬಳಸಬಹುದು ಅನ್ನೋದ್ರ ಕುರಿತು ಹೇಳಬೇಕಾದ್ರೆ, ಮುಖ್ಯವಾಗಿ ಸಾವಯವ ವಸ್ತುಗಳನ್ನ ಬಳಕೆ ಮಾಡಬಹುದು. ಕೊಳೆಯುವಿಕೆ, ಈ ಒಂದು ಕೊಳೆಯುವಿಕೆ ಪ್ರಾರಂಭಿಕ ಹಂತಗಳ ವಸ್ತುಗಳನ್ನ ಬಳಕೆ ಮಾಡಬಹುದು ಮತ್ತು ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡಬೇಕು ಮತ್ತು ನೀರು ಮತ್ತು ತೇವಾಂಶ ಇದು ಬಹಳ ಮುಖ್ಯವಾಗಿರುವಂತ ಇದನ್ನ ಬಳಕೆ ಮಾಡಬೇಕು ಮತ್ತು ಇದರಲ್ಲಿ ಈ ಒಂದು ಕೊಳೆಯುವಿಕೆ ಒಂದು ಪ್ರಕ್ರಿಯೆಯಲ್ಲಿ ಗಾಳಿ ಬಹಳ ಮುಖ್ಯವಾಗಿರುವಂತದ್ದು. ಸೊ ಈ ಕಾಂಪೋಸ್ಟ್ ತಯಾರಿಕೆ ಬಳಕೆ ಮಾಡಬೇಕಾದ್ರೆ ಯಾವೆಲ್ಲ ವಸ್ತು ಸಾವಯವ ವಸ್ತುಗಳನ್ನ ಬಳಕೆ ಮಾಡೋದು, ಇಲ್ಲಿ ನಾನು ಪ್ರಮುಖವಾಗಿ ಸಾವಯವ ವಸ್ತುಗಳನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಕೊಳೆಯುವಿಕೆ ಒಂದು ಒಂದು ಪ್ರಕ್ರಿಯೆ ಬೇಗ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಬೆಳೆಗಳ ಉಳಿಕೆ ಇರ್ಬೋದು, ತ್ಯಾಜ್ಯಗಳು ಇರ್ಬೋದು, ಅರಣ್ಯ ಪ್ರದೇಶದ ತ್ಯಾಜ್ಯಗಳು ಇರ್ಬೋದು, ಮತ್ತು ಅಣಬೆ ಬೇಸಾಯದ ಬಳಕೆಯಾದಂತಹ ಉಳಿದಂತ ತ್ಯಾಜ್ಯಗಳು, ಹೈನುಗಾರಿಕೆಯಲ್ಲಿ ಬಳುವಂತ ತ್ಯಾಜ್ಯಗಳು ಅಂದ್ರೆ ಶೇಗರಿ ಮತ್ತು ಗಂಜಲ, ಕೋಳಿ ಸಾಗಾಣಿಕೆ ನಂತರ ಬರುವಂತ ಇಲ್ಲಿ ಉಳಿಯುವಂತ ತ್ಯಾಜ್ಯಗಳು, ಮತ್ತೆ ರೇಷ್ಮೆ ಕೃಷಿಯಲ್ಲಿ ಉಳಿಯುವಂತ ತ್ಯಾಜ್ಯಗಳು, ಇದರೊಟ್ಟಿಗೆ ನಾವು ಕಳೆಗಳಂತ ನಾವು ಏನ್ ಹೇಳ್ತೀವಿ, ಯುಪಟೋರಿಯಂ ಇರ್ಬೋದು, ಪಾರ್ಥೆನಿಯಂ ಇರ್ಬೋದು, ಮತ್ತು ಮುಂತಾದ ಕಳೆಗಳನ್ನ ನಾವು ಬಳಕೆ ಮಾಡಬಹುದು. ಮತ್ತು ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗಿಡಗಳು ಅಥವಾ ಗೊಬ್ಬರಗಳು ಯಾವ್ದು ನಾವು ಬಳಕೆಗೆ ಯೋಗ್ಯವಲ್ಲ ಅಂತ ತಿಳ್ಕೊತೀವಿ ಅಂತದನ್ನೆಲ್ಲ ಈ ಒಂದು ಗೊಬ್ಬರಗಳನ್ನ ಬಳಕೆ ಮಾಡ್ಲಿಕ್ಕೆ ಯೋಗ್ಯವಿದೆ. ಇದ್ರ ಜೊತೆಗೆ ನಾವು ಕೆಲವೊಂದು ಕೃಷಿ ಕೈಗಾರಿಕೆ ತ್ಯಾಜ್ಯ ವಸ್ತುಗಳು ಅಂತ ಹೇಳಿದ್ವಿ, ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಯ ಮಡ್ಡಿ ಇರ್ಬೋದು, ತಂಬಾಕು ಕೃಷಿಯ ತ್ಯಾಜ್ಯ ಇರ್ಬೋದು, ಮತ್ತು ತೆಂಗಿನ ನಾರಿನ ಒಂದು ಹುಡಿ ಇರ್ಬೋದು, ನಾರು ಇರ್ಬೋದು, ಹತ್ತಿ ಜಿನ್ಗಳ ತ್ಯಾಜ್ಯ, ಅಡಿಕೆ ಮತ್ತು ಕಟ್ಟಿಗೆ ಒಂದು ಹುಟ್ಟಿರ್ಬೋದು, ಮತ್ತು ಕಾಗದ ಕಾರ್ಖಾನೆಯ ತ್ಯಾಜ್ಯ ಇರ್ಬೋದು, ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳ ಘಟಕಗಳ ಒಂದು ತ್ಯಾಜ್ಯ ಇರ್ಬೋದು, ಇವೆಲ್ಲ ತ್ಯಾಜ್ಯಗಳನ್ನ ನಾವು ಬಳಕೆ ಮಾಡಬಹುದಾಗಿದೆ. ಕಂಪೋಸ್ಟ್ ಕರಣ ಮಾಡ್ಲಿಕ್ಕೆ ಇವೆಲ್ಲ ಬಳಕೆ ಮಾಡಬಹುದಾಗಿದೆ. ಇದ್ರ ಜೊತೆಗೆ ಕೆಲವೊಂದು ನಗರ ಪ್ರದೇಶದಲ್ಲಿ ಒಂದು ಉತ್ಪನ್ನವಾಗುವಂತ ನಗರ ಅಂದ್ರೆ ನಗರ ಘನ ತ್ಯಾಜ್ಯ ಇರ್ಬೋದು, ಕೊಳಚೆ ತ್ಯಾಜ್ಯ ಇರ್ಬೋದು, ಮೂಳೆ ಗೊಬ್ಬರ, ಮೀನು ಗೊಬ್ಬರ, ಮತ್ತೆ ಚರ್ಮದ ತ್ಯಾಜ್ಯ, ಇವೆಲ್ಲ ನಾವು ಸಹ ಕೆಲವೊಂದು ಒಂದು ತ್ಯಾಜ್ಯ ವಸ್ತುಗಳನ್ನ ಯಾವ್ದು ತ್ಯಾಜ್ಯ ಇದೆ, ತ್ಯಾಜ್ಯ ವಸ್ತು ಅಂತ ನಾವು ಹೇಳ್ತೀವಿ, ವೇಸ್ಟ್ ಅಂತ ನಾವು ಹೇಳ್ತೀವಿ, ಇದನ್ನೆಲ್ಲ ಸಮರ್ಪಕವಾಗಿ ಬಳಕೆ ಮಾಡಿ ನಾವು ಇದನ್ನ ಒಂದು ಕಂಪೋಸ್ಟ್ ಅನ್ನಾಗಿ ಬಳಕೆ ಮಾಡಬಹುದಾಗಿದೆ. ಇನ್ನು ಈ ಕಳೆಯುವಿಕೆ ಒಂದು ಪ್ರಾರಂಭಿಕ ವಸ್ತುಗಳು ಯಾವೆಲ್ಲ ನಾವು ಬಳಕೆ ಮಾಡುವುದು, ಮುಖ್ಯವಾಗಿ ಈ ಒಂದು ನಾವು ಈ ಸಾವಯವ ಅಂದ್ರೆ ಇದು ಒಂದು ಕಂಪೋಸ್ಟ್ಗೆ ಕಂಪೋಸ್ಟ್ಕರಣ ಮಾಡಬೇಕಾದ್ರೆ ಬಳಕೆಯಾಗುವಂತಹ ಸಾವಯವ ವಸ್ತುಗಳಿಗೆ ಅದರ ಕಳೆಯುವಿಕೆ ಅಥವಾ ಗೊಬ್ಬರ ಕಂಪೋಸ್ಟ್ ಗುಂಡಿಗೆ ಹಾಕಿದಾಗ ಇದರಲ್ಲಿ ಕಳೆಯುವಿಕೆಯನ್ನ ಪ್ರಚೋದನೆ ಮಾಡಲಿಕ್ಕೆ ದನಕರುಗಳಿಗೆ ಅಥವಾ ದನದ ಸೆಗಣಿ ಅಥವಾ ಗಂಜಲ ಇದನ್ನ ಬಳಕೆ ಮಾಡಬಹುದಾಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ ಇದನ್ನ ಕಳೆಯುವಿಕೆಯನ್ನ ಪ್ರಚೋದನೆ ಪ್ರಾರಂಭಿಸುತ್ತದೆ. ಮತ್ತೆ ಇದರಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡೋದು, ಮುಖ್ಯವಾಗಿ ಇದರ ಒಂದು ಕಂಪೋಸ್ಟ್ ಪರಿವರ್ತನೆಗೆ ಪ್ಲೋರೋರೋಟಸ್ ಮತ್ತು ಟ್ರೈಕೋಡರ್ಮಾ ಮುಂತಾದ ಶಿಲೀಂಧ್ರ ಗಳನ್ನ ಬಳಕೆ ಮಾಡಬಹುದು. ಇದು ಮುಖ್ಯವಾಗಿ ಏನಂದ್ರೆ ಈ ಒಂದು ಇದರಲ್ಲಿ ಕೆಲವು ತ್ಯಾಜ್ಯಗಳಲ್ಲಿ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂತ ಇರುತ್ತೆ, ಇದನ್ನ ವಿಭಜಿಸಿ ಇದನ್ನ ಸಾಮಾನ್ಯ ರೂಪಾಂತರಗಳ ಮಾಡ್ಲಿಕ್ಕೆ ಈ ಕೆಲವ ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡಬಹುದಾಗಿದೆ. ಇದರೊಟ್ಟಿಗೆ ಬ್ಯಾಸಿಲಸ್ ಮೆಗರೆಂಟಿಸ್ ಅಥವಾ ಅಸ್ಪರ್ಜಿಲಸ್ ಮರಿ ಇವುಗಳನ್ನು ಸಹ ಬಳಕೆ ಮಾಡಬಹುದಾಗಿದೆ. ಇದರಿಂದ ರಂಜಕದ ಅಂಶ ವೃದ್ಧಿಯಾಗುತ್ತೆ. ಈಗ ಸಾಮಾನ್ಯವಾಗಿ ಇದನ್ನ ನಾವು ಸೂಕ್ಷ್ಮ ಜೀವಿ ಸಂಕೀರ್ಣ ಅಂದ್ರೆ ಮೈಕ್ರೋಬಿಯಲ್ ಕನ್ಸರ್ಟೇರಿಯಂ ಇವೆಲ್ಲ ಬಳಕೆ ಮಾಡಿದಾಗ ಈ ಒಂದು ಕಳೆಯುವಿಕೆ ಪ್ರಕ್ರಿಯೆ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಇನ್ನು ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೆ ತೇವಾಂಶ ಅತಿ ಮುಖ್ಯವಾಗಿರುವಂತದ್ದು. ತೇವಾಂಶ ಪ್ರಮಾಣ ಸೂಕ್ಷ್ಮ ಜೀವಿಗಳ ಗುಂಪಿನ ಮತ್ತು ನಾವು ಉಪಯೋಗಿಸುವ ಸಾವಯವ ಪದಾರ್ಥಗಳ ಮೇಲೆ ಅವಲಂಬಿಸಿರುತ್ತೆ. ಈ ಕಳೆಯುವಿಕೆಯ ಮೊದಲ ಹಂತದಲ್ಲಿ ಬ್ಯಾಕ್ಟೀರಿಯಾ ಗುಂಪು ಹೆಚ್ಚಾಗಿರೋದ್ರಿಂದ ಸಾವಯವ ಪದಾರ್ಥಗಳ ತೇವಾಂಶವನ್ನು ನಾವು ಕಾಪಾಡಬೇಕಾಗುತ್ತೆ. ಸುಮಾರು ಒಂದು 60% ತೇವಾಂಶವನ್ನು ನಾವು ಕಾಪಾಡಬೇಕಾಗಿ ಅತಿ ಮುಖ್ಯವಾಗಿರುವಂತದ್ದು. ಅದರಿಂದ ಈ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ ಈ ಸಾವಯವ ಪದಾರ್ಥಗಳ ಮೇಲೆ ನೀರನ್ನ ಚಿಮ್ಕಿಸಬೇಕು. ಇದರಲ್ಲಿ ನಾವು ಈ ಸಂಪೂರ್ಣವಾಗಿ ಕಲಿಕೆಯ ಹಂತದಲ್ಲಿ ಒಂದು 60% ತೇವಾಂಶವನ್ನು ಕಾಪಾಡೋದು ಬಹಳ ಮುಖ್ಯವಾಗಿರುವಂತದ್ದು ಪ್ರಾಥಮಿಕ ಹಂತದಲ್ಲಿ. ನಂತರ ಹಂತದಲ್ಲಿ ನಾವು ಕಳುವಿಕೆ ಈ ಒಂದು ಪ್ರಕ್ರಿಯೆ ಮುಂದುವರೆದ ಹಾಗೆ ಇಲ್ಲಿ ನಾವು ನೀರು ಹಾಕೋದನ್ನ ಕಡಿಮೆ ಮಾಡಬಹುದಾಗಿದೆ. ಇನ್ನು ಈ ಗಾಳಿ ಒಂದು ಸೂಕ್ಷ್ಮ ಜೀವಿಗಳ ಒಂದು ಜೈವಿಕ ಚಟುವಟಿಕೆಗೆ ಬಹಳ ಅವಶ್ಯಕತೆವಾಗಿದೆ. ಆದ್ರೆ ಇಲ್ಲಿ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ಸೊ ಗಾಳಿ ಆಡುವ ರೀತಿಯಲ್ಲಿ ನಾವು ಒಂದು ಗಾಳಿ ಒಂದು ಪ್ರಮುಖವಾಗಿ ಬೇಕಾಗಿರುವುದು. ಅದರಿಂದ ಈ ಒಂದು ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ ಈ ಒಂದು ತಿರುವು ಹಾಕೋದು ಬಹಳ ಮುಖ್ಯವಾಗಿರುವಂತದ್ದು. ಇನ್ನು ಕಾಂಪೋಸ್ಟ್ ತಯಾರಿಕೆ ಮಾಡಬೇಕಾದ್ರೆ ನಾವು ಯಾವ ಸ್ಥಳವನ್ನ ಗಮನದಲ್ಲಿಡಬೇಕಾಗಿರುವಂತಹ ಅಂಶಗಳು ಏನಂದ್ರೆ, ಮುಖ್ಯವಾಗಿ ಈ ಒಂದು ಸಾವಯವ ವಸ್ತುಗಳು ಅಥವಾ ತಯಾರಿಸಿದ ಕಂಪೋಸ್ಟ್ ಅನ್ನ ಸಾಗಣೆ ಮಾಡ್ಲಿಕ್ಕೆ ಸೂಕ್ತವಾದ ರಸ್ತೆ ಇರಬೇಕು. ಮತ್ತದು ಈ ಕಂಪೋಸ್ಟ್ ಅನ್ನ ತಯಾರಿಕೆ ಮಾಡುವಂತ ಒಂದು ಸ್ಥಳ ಏನಿದೆ ಅದು ಎತ್ತರವಾದ ಪ್ರದೇಶದಲ್ಲಿ ಇರಬೇಕು. ಮತ್ತು ಸ್ವಲ್ಪ ಮಳೆ ನೀರು ಆ ಒಂದು ಪ್ರದೇಶದಲ್ಲಿ ನಿಲ್ಲದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಮತ್ತು ಈ ಆಯ್ಕೆ ಮಾಡಿದಂತ ಜಾಗದ ಮಣ್ಣಿನ ಕಳಪದರ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಮತ್ತು ಮಳೆಗಾಲದಲ್ಲಿ ಕಂಪೋಸ್ಟ್ ಮಾಡಬೇಕಾದ್ರೆ ಮಳೆಯ ನೀರು ಈ ಕಂಪೋಸ್ಟ್ ತಯಾರಿಸುವಂತ ಜಾಗದಲ್ಲಿ ಹರಿಯದಂತೆ ಎಚ್ಚರಿಕೆ ವಹಿಸ್ಕೋಬೇಕು. ಮತ್ತು ಮಳೆ ನೀರು ಬೀಳದಂತೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನು ಈ ಸಾವಯವ ಈ ಕಂಪೋಸ್ಟ್ ತಯಾರಿಕೆ ಪದ್ಧತಿಗಳು ಯಾವ್ದು? ಈ ಕಂಪೋಸ್ಟ್ ಮಾಡ್ಬೇಕಾದ್ರೆ ಹಲವಾರು ಈ ಮೊದಲಿನ ಒಂದು ಇದು ಕೆಲವೊಂದು ಏನೇನು ಅಂಶಗಳನ್ನ ಗಮನಿಸ್ಬೇಕಂತ ನೋಡಿದ ನಂತರ ನಾವು ಯಾವ ರೀತಿ ಯಾವ್ಯಾವ ಪದ್ಧತಿ ಇದೆ ಅಂತ ನಾವು ನೋಡ್ಬೋದಾಗಿದೆ. ಇವು ಸಾಮಾನ್ಯವಾಗಿ ಮೊದಲು ಏನ್ ಮಾಡ್ತೇವೆ ಅಂದ್ರೆ ಪ್ರಥಮವಾಗಿ ಬಂದಿತ್ತು ಅಂತ ಅಂದ್ರೆ ಇಂಡೋರ್ ಪದ್ಧತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಏನಂದ್ರೆ ಇದನ್ನ ಈ ಡಾಕ್ಟರ್ ಆಲ್ಬರ್ಟ್ ಹೂವಾರ್ಡ್ ಮತ್ತು ಡಾಕ್ಟರ್ ವಾರ್ಡ್ ಎಂಬ ವಿಜ್ಞಾನಿಗಳು 1924 ಇದನ್ನ ಪ್ರಚಾರ ಮಾಡಿದ್ರು. ಇಲ್ಲಿ ಒಂದು ಗುಂಡಿಯನ್ನ ತೆಗೆದು ಇದರಲ್ಲಿ ಒಂದು ತ್ಯಾಜ್ಯವನ್ನು ಹಾಕಿ ನಂತರ ಇದರ ಮೇಲೆ ಒಂದು ಕಟ್ಟಿಗೆ ಹಿಬೂದಿ ಮತ್ತು ಸೆಗಣಿ ಮತ್ತು ಗಂಜಲ ಹಾಕಿ ಈ ಒಂದು ಗುಂಡಿಯನ್ನ ಮುಚ್ಚಿ ನಂತರ ಇದನ್ನ 3-4 ಸಲ ಒಂದು ಗುಂಡಿ ತುಂಬಿದ ನಂತರ ಒಂದು 15 ದಿವಸದಲ್ಲಿ ಮೊದಲನೇ ಬಾರಿ ಅದನ್ನ ತಿರುವಿ ಹಾಕ್ತಾರೆ. ನಂತರ ಇದನ್ನು 15 ದಿನದ ಮತ್ತೆ ಎರಡನೇ ಬಾರಿ ತಿರುವಿ ಹಾಕಿ, ಮತ್ತೆ 2 ತಿಂಗಳ ನಂತರ ಮತ್ತೆ 3ನೇ ಬಾರಿ ತಿರುವಿ ಹಾಕಿ ನಂತರ ಇದನ್ನ ಕೊಳೆಯಲಿಕ್ಕೆ ಬಿಡಬೇಕಾಗುತ್ತೆ. ಇದು ತಿರುವಿ ಹಾಕೋದ ಒಂದು ಉದ್ದೇಶ ಏನಂದ್ರೆ, ಇದ್ರೆ ಆಮ್ಲಜನಕವನ್ನ ಒಂದು ಸರಬರಾಜು ಮಾಡಲಿಕ್ಕೆ ಕೊಳುವಿಕೆಯ ಒಂದು ಪ್ರಕ್ರಿಯೆಗೆ. ಮತ್ತೆ ಈ ಒಂದು ಇಂಡೋರ್ ಪದ್ಧತಿಯಲ್ಲಿ ಕಂಪೋಸ್ಟ್ ಅನ್ನ ತಯಾರಿಕೆ ಮಾಡಲಿಕ್ಕೆ ಸುಮಾರು 3-4 ತಿಂಗಳು ಬೇಕಾಗುತ್ತೆ. ಇನ್ನು ಬೆಂಗಳೂರು ಪದ್ಧತಿಯಲ್ಲಿಯೂ ಸಹ ಇದೇ ಒಂದು CN ಆಚಾರ್ಯ ಎನ್ನುವ ಒಬ್ಬ ವಿಜ್ಞಾನಿಗಳು ಇದನ್ನ ಪ್ರಚಾರ ಪಡಿಸಿದ್ರು. ಇಲ್ಲಿ ಸಾವಯವ ವಸ್ತುಗಳನ್ನ ಒಂದು ಪದರ ಪದರಾಗಿ ಹಾಕಿ ಇದರ ಮೇಲೆ ಒಂದು ಸೆಗಣಿ ಮತ್ತು ಗಂಜಲವನ್ನು ಹಾಕ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ಕೊನೆಯಲ್ಲಿ ಮಣ್ಣಿನ ರಾಡಿಯಿಂದ 1 ಇಂಚು ದಪ್ಪಷ್ಟು ಹಾಕಿ ಇದನ್ನು ಮುಚ್ಚೋದು. ಇಲ್ಲಿ ಏನಂದ್ರೆ, ನಾವು ತಿರುವು ಹಾಕೋದು ಅಥವಾ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದು ಎನೇರೋಬಿಕ್ ಕಂಪೋಸ್ಟ್ ಅಂತ ನಾವು ಹೇಳ್ತೀವಿ. ಕಂಪೋಸ್ಟ್ ಮಾಡೋ ಅಂದ್ರೆ ಇಲ್ಲಿ ಎನೇರೋಬಿಕವಾಗಿ ಯಾವುದೇ ವಾಯು ಇಲ್ಲದೆ ಅಥವಾ ಗಾಳಿ ಇಲ್ಲದೆ ಇದನ್ನ ಒಂದು ಕಂಪೋಸ್ಟ್ ಒಂದು ಪದ್ಧತಿಯನ್ನ ಕಂಪೋಸ್ಟ್ ಅನ್ನ ತಯಾರು ಮಾಡೋದಂತ ನಾವು ಹೇಳ್ಬೋದು. ಇಲ್ಲಿ ಸುಮಾರು 8-9 ತಿಂಗಳು ಬೇಕಾಗುತ್ತೆ ಈ ರೀತಿಯ ಪದ್ಧತಿಯಲ್ಲಿ ಕಂಪೋಸ್ಟ್ ತಯಾರಿಕೆ ಮಾಡಲಿಕ್ಕೆ 8-9 ಬೇಕಾಗುತ್ತೆ. ಇನ್ನು ನಾಡೆಪ್ ಪದ್ಧತಿ ಅಂತ ನಾವು ಹೇಳ್ಬೋದು. ಇನ್ನು 3ನೇ ಪದ್ಧತಿ, ಇಲ್ಲಿ ನಾವು ಒಂದು ತೊಟ್ಟಿಯಲ್ಲಿ ಹಾಕಿ ಈ ತೊಟ್ಟಿಯಲ್ಲಿ ಒಂದು ಈ ಒಂದು ಸಸ್ಯ ಮತ್ತು ಬೆಳೆಗಳ ತಾಜಾ ವಸ್ತುಗಳು, ಸೆಗಣಿ ಮತ್ತು ಗಂಜಲ, ಕೊಟ್ಟಿಗೆ ತಾಜ್ಯ, ಹೊಲ ಗದ್ದೆಗಳ ತಾಜ್ಯ ಇವೆಲ್ಲ ಬಳಕೆ ಮಾಡಿ ಇದರ ಮೇಲೆ ಒಂದು ಸೆಗಣಿ ಒಂದು ಬಗಡ ಅಂತ ನಾವು ಹೇಳ್ತೇವೆ. ಅಂದ್ರೆ ಹಸಿ ಸೆಗಣಿಯನ್ನ ನೀರಲ್ಲಿ ಕಲಸಿ ಅದನ್ನ ಮೇಲೆ ಹಾಕುವಂಥದ್ದು. ನಂತರ ಇದರ ಮೇಲೆ ಒಂದು ಮಣ್ಣು ಮಾತು ಹಾಕುವಂಥದ್ದು. ಇದ್ರ ಮಣ್ಣು ಹಾಕಿದಾಗ ಇದನ್ನ ಕೊಳಿಸಿ ನಂತರ ಇದು ಸುಮಾರು ಒಂದು 3.5-4 ತಿಂಗಳು ಬೇಕಾಗುತ್ತೆ. ಈ ಎಲ್ಲಾ ಈ 3 ಪದ್ಧತಿಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತದ್ದಂದ್ರೆ ಸುಧಾರಿತ ಪದ್ಧತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಗುಂಡಿಗಳ ಬದಲಿಗೆ ಕಲ್ಲು ಚಪ್ಪಡಿಯನ್ನ ಬಳಸಿ ತೊಟ್ಟಿ ಆಕಾರದಲ್ಲಿ ಹಾಕಿ ನಂತರ ಇದನ್ನ ಒಂದು ಕಂಟಕವನ್ನು ಮಾಡಿಕೊಂಡು ಇದರಲ್ಲಿ ಉತ್ತರ ಮತ್ತು ದಕ್ಷಿಣ ನಿಲ್ಲಿಸಿಕೊಂಡು ಈ ಚಪ್ಪಡಿಗಳನ್ನು ನಿಲ್ಲಿಸಿ ಇದರ ಮೇಲೆ ಇದರಲ್ಲಿ ನಾವು ಒಂದು ತಾಜ್ಯವನ್ನ ಬಳಕೆ ಮಾಡಬಹುದು. ಅಥವಾ ತಾಜ್ಯಗಳನ್ನು ತುಂಬಿಸಿ ಇದರಲ್ಲಿ ಪದರ ಪದರಾಗಿ ನಾವು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗೆ ಈ ಹೆಚ್ಚು ಅಂದ್ರೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ತಾಜ್ಯ ಅಂದ್ರೆ ಕಂಪೋಸ್ಟ್ ಅಥವಾ ಕೊಳೆಯುವಿಕೆ ಹೆಚ್ಚು ಸಮಯ ತಗೋವಂತ ಕೆಲವು ತಾಜ್ಯಗಳು ಅಂದ್ರೆ ಮುಖ್ಯವಾಗಿ ತೆಂಗಿನಗರಿ ಇರುವುದು, ತೆಂಗಿನ ನಾರು ಇರ್ಬೋದು, ಜೋಳದ ಕಡ್ಡಿ ಇರ್ಬೋದು, ಇದನ್ನ ಸಣ್ಣ ಚೂರುಗಳನ್ನ ಮಾಡಿ ನಂತರ ಇದರ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ನಂತರ ಇದರ ಮೇಲೆ ಸೆಗಣಿಯ ಬಗಡ ಅಥವಾ ಸೆಗಣಿಯವನ್ನು ಹಸಿ ಸೆಗಣಿಯನ್ನ ನೀರಲ್ಲಿ ಕಲಸಿ ಅದರ ಮೇಲೆ ಹಾಕ್ಬೇಕು. ನಂತರ ಇದನ್ನ ಪದರ ಪದರಾಗಿ ಮತ್ತೆ ಮಣ್ಣನ್ನು ಹಾಕುವಂಥದ್ದು, ಮತ್ತೆ ಪದರ ಪದರಾಗಿ ಮೇಲೆ ಹಾಕುವಂತ ಹೋಗ್ಬೇಕು. ಅಂದ್ರೆ ಮೊದಲು ಹೆಚ್ಚು ಸಮಯ ತೆಗೆದುಕೊಳ್ಳುವಂತ ಕೊಳೆಯಕ್ಕೆ ತಗೊಳ್ಳುವಂತ ಒಂದು ವಸ್ತುಗಳು, ಅದರ ಮೇಲೆ ಒಂದು ಒಣಗಿದಂತ ಪದರಗಳು, ಮತ್ತೆ ಅದಾದ ನಂತರ ಒಂದು ಹಸಿರಿರುವಂತ ಪದರಗಳು, ಹೀಗೆ ಈ ರೀತಿ ಅವಶೇಷಗಳು. ಫಸ್ಟ್ ಸೆಕೆಂಡ್ ಪದರ ಅಂದ್ರೆ ಅವಶೇಷಗಳನ್ನು ಹಾಕುವಂಥದ್ದು. 3ನೇ ಇದರಲ್ಲಿ ಏನಂದ್ರೆ ಒಂದು ಕೆಲವೊಂದು ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಹಸಿರು ಎಲೆಗಳು ಇರುವಂತ ಒಂದು ಪದಾರ್ಥವನ್ನ ಹಾಕುವಂಥದ್ದು. ಈ ರೀತಿ ಹಾಕಿದಾಗ ನಂತರ ಇದನ್ನ ಮತ್ತೆ ಬಗಡವನ್ನು ಹಾಕಿ, ಅದು ಬಯೋಗ್ಯಾಸ್ ಬಗಡ ಇರ್ಬೋದು ಅಥವಾ ಒಂದು ಸೆಗಣಿ ಬಗಡ ಇರ್ಬೋದು, ಇದನ್ನ ಹಾಕಿ ಈ ಪದರವನ್ನ ಹರಡಬೇಕಾಗುತ್ತೆ. ನಂತರ ಇದಕ್ಕೆ ಬೇಕಾದ್ರೆ ನಾವು ಶಿಲಾರಂಜಕವನ್ನ ಸೇರಿಸಬಹುದಾಗಿದೆ. ಈ ಸೆಗಣಿ ಮಣ್ಣು ಮತ್ತು ಸೂಕ್ಷ್ಮ ಜೀವಿಗಳ ಒಂದು ಮಿಶ್ರಣವನ್ನ ತೆಳುವಾಗಿ ಹರಡೋದನ್ನ ಪುನರ್ವರ್ತಿಸಿ ವರ್ತಿಸಬೇಕಾಗುತ್ತೆ. ಇವೆಲ್ಲ ಹಾಕಿದ ನಂತರ ಮೇಲೆ ಒಂದು ಸ್ವಲ್ಪ ಜಾಗವನ್ನ ಮೇಲೆ ತೊಟ್ಟಿಯಲ್ಲಿ ಒಂದ್ ಸ್ವಲ್ಪ ಮೇಲೆ ಜಾಗವನ್ನು ಇಡಬೇಕು, ಯಾಕಂದ್ರೆ ಇದು ತಿರುವು ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಮಾಡಿದಾಗ ಸುಮಾರು ಒಂದು 2-3 ತಿಂಗಳಲ್ಲಿ ಈ ಒಂದು ಕಾಂಪೋಸ್ಟ್ ತಯಾರಿಕೆ ಆಗೋದನ್ನ ನಾವು ನೋಡಬಹುದಾಗಿದೆ. ಈ ಒಂದು ಕಾಂಪೋಸ್ಟ್ ಮಾಗಿದ ಒಂದು ಗೊಬ್ಬರದ ಲಕ್ಷಣ, ಈಗ ಕಂಪೋಸ್ಟ್ ತಯಾರಿ ಮಾಡ್ತೀವಿ ಅದು ಅದರ ಒಂದು ಗುಣಲಕ್ಷಣಗಳ ಬಗ್ಗೆ ಹೇಳಬೇಕಾದ್ರೆ, ಒಂದು ಇದರಲ್ಲಿ ಪೋಷಕಾಂಶಗಳು ಸಾಮಾನ್ಯವಾಗಿ ಇದನ್ನ ನಾವು ಒಂದು ಈ ಪ್ರಯೋಗಗಳಿಗೆ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಒಂದು ಸಾರಜನಕ 1-3% ಅಷ್ಟು, ರಂಜಕ 1.5-3% ಅಷ್ಟು, ಮತ್ತು ಪೊಟ್ಯಾಶ್ 1-1.5% ಅಷ್ಟು ಬರಬೇಕು. ಅಂದ್ರೆ ಇದರಲ್ಲಿ ಇದು ಒಂದು ಉತ್ತಮವಾದ ಒಂದು ಕಾಂಪೋಸ್ಟ್ ಅಂತ ನಾವು ಹೇಳ್ಬೋದು. ತೇವಾಂಶ 15-20% ಅಷ್ಟು ತೇವಾಂಶ ಇರಬೇಕು, ಮತ್ತೆ ಇದರ ಸಾವಯವ ವಸ್ತುಗಳು ಸುಮಾರು ಕನಿಷ್ಠ 20% ಅಷ್ಟು ಇಂಗಾಲ ಇರಬೇಕು, ಹಾಗೂ ಇದರಲ್ಲಿ ಇಂಗಾಲ ಮತ್ತು ಸಾರಜನಕ ಅನುಪಾತ ಸುಮಾರು 1:15 ಇರಬೇಕು. ಅಂದ್ರೆ ಸಾಮಾನ್ಯವಾಗಿ 12:1 ಇದ್ರೆ ಒಳ್ಳೇದು. ಕಾರ್ಬನ್ ಮತ್ತೆ CN ರೇಷಿಯೋ ಅಂತ ನಾವು ಹೇಳ್ತೀವಿ, 12:1 ಇದ್ರೆ ಒಳ್ಳೇದು. ಮತ್ತೆ ರಸಸಾರ 6.5-7 ಸಾಮಾನ್ಯವಾಗಿ ನ್ಯೂಟ್ರಲ್ pH ಅಂತ ನಾವು ಹೇಳ್ತೀವಿ. ಈ ಒಂದು ನ್ಯೂಟ್ರಲ್ pH ಅಲ್ಲಿ ಈ ಒಂದು ಎಲ್ಲಾ ಪೋಷಕಾಂಶಗಳು ಸಿಗೋದ್ರಿಂದ ಇದು ಕಂಪೋಸ್ಟ್ ರಸಸಾರ 7 ಇರಬೇಕೆಂಬುದು ಮುಖ್ಯವಾಗಿರುವಂತದ್ದು. ಇನ್ನು ಇದರಲ್ಲಿ ಈ ಒಂದು ಗೊಬ್ಬರ ಸಂಪೂರ್ಣವಾಗಿ ಮಾಗಿದೆ ಅಂತ ಹೇಳಿದಾಗ ಇದನ್ನ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇದನ್ನ ಪರೀಕ್ಷೆ ಮಾಡಿ ನೋಡಿದಾಗ ಇದು ಸಂಪೂರ್ಣವಾಗಿ ಕಂದುಯುಕ್ತ ಕಪ್ಪು ಅಥವಾ ಕಪ್ಪು ಬಣ್ಣವನ್ನ ಹೊಂದಿರುತ್ತೆ. ಈ ಸಂದರ್ಭದಲ್ಲಿ ಇದನ್ನ ನಾವು ಕಂಪೋಸ್ಟ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಅರ್ಧ ಮಾಗಿದ ಕಂಪೋಸ್ಟ್ ಅನ್ನ ಬಳಕೆ ಮಾಡಿದಾಗ ಇದರಲ್ಲಿ ಕೆಲವು ಒಂದು ಆಮ್ಲಗಳು ಬಿಡುಗಡೆಯಾಗುತ್ತೆ. ಅದರಿಂದ ಈ ಒಂದು ಬಳಕೆ ಮಾಡುವಂತ ಒಂದು ಕಂಪೋಸ್ಟ್ ಗೊಬ್ಬರ ಏನಿದೆ ಅದನ್ನ ಸರಿಯಾಗಿದೆಯೋ ಇಲ್ಲ ಅಂತ ಒಂದು ಪರೀಕ್ಷಿಸಿ ಉಪಯೋಗ ಮಾಡೋದು ಉತ್ತಮ. ಹೀಗೆ ರೈತರು ತಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಒಂದು ಲಭ್ಯವಾಗುವಂತ ಕೃಷಿ ತ್ಯಾಜ್ಯಗಳನ್ನ ಸಂಪೂರ್ಣವಾಗಿ ಬಳಕೆ ಅಂದ್ರೆ ಕಂಪೋಸ್ಟ್ ಮಾಡಿ ಇದನ್ನ ಒಂದು ಕಸದಿಂದ ರಸ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಕಂಪೋಸ್ಟ್ ಅನ್ನ ಮಾಡಿ ಇದನ್ನ ಒಂದು ಉತ್ತಮವಾದ ಒಂದು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಇದನ್ನ ತಮ್ಮ ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ಈ ಕಂಪೋಸ್ಟ್ ಅನ್ನ ಮಾಗಿದ ಕಂಪೋಸ್ಟ್ ಅಂತ ನಾವೇನ್ ಹೇಳ್ತೀವಿ, ಗುಣಲಕ್ಷಣವನ್ನ ನಾವು ನೋಡ್ಬೇಕಾದ್ರೆ ಬಹಳ ಮುಖ್ಯವಾಗಿರುವಂತದ್ದು. ಹೆಚ್ಚಾಗಿ ಚೆನ್ನಾಗಿ ಮಾಗಿರುವ ಕಂಪೋಸ್ಟ್ ಗೊಬ್ಬರವನ್ನ ಬೆಳೆಗಳಿಗೆ ಉಪಯೋಗ ಮಾಡೋದು ಬಹಳ ಉತ್ತಮ, ಇಲ್ಲದಿದ್ರೆ ಇದು ಬೆಳೆಗಳಿಗೆ ಹಾನಿಕರ ಆಗುವ ಒಂದು ಸಂಭವ ಇರುತ್ತೆ. ಮುಖ್ಯವಾಗಿ ಸಾರಜನಕದ ಕೊರತೆ ಮತ್ತು ಈ ಭಾರಿ ಲೋಹಗಳು ಅಂದ್ರೆ ಹೆವಿ ಮೆಟಲ್ಸ್ ಅಂತ ನಾವು ಹೇಳ್ತೀವಿ, ಇದರ ನಂಜಾಗುವಿಕೆ ಮತ್ತು ಪೂರ್ತಿ ಮಾಗಿರದ ಗೊಬ್ಬರದಿಂದ ಉತ್ಪತ್ತಿಯಾಗುವಂತ ಸಸ್ಯ ಹಾನಿಕಾರಕ ಪದಾರ್ಥಗಳು ಬಿತ್ತಿದ ಬೀಜದ ಮೊಳೆಡುಕವನ್ನ ತಡೆಗಟ್ಟುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಬೀಜಕ್ಕೆ ಒಂದು ಹಾನಿಕಾರಿ ಆಗೋದನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಅದಮರದ ಒಂದು ಕಲಿತ ಗೊಬ್ಬರದಿಂದ ಒಂದು ಅಮ್ಲಗಳು ಈ ಒಂದು ಭೂಮಿಯಲ್ಲಿ ಬಿಡುಗಡೆ ಆಗೋದ್ರಿಂದ ಇಲ್ಲಿ ಬಿತ್ತನೆ ಬೀಜಕ್ಕೆ ಹಾನಿಯಾಗೋದನ್ನ ನೋಡ್ಬೋದಾಗಿದೆ. ಅದರಿಂದ ಚೆನ್ನಾಗಿ ಮಾಗಿದ ಒಂದು ಗೊಬ್ಬರ ಕಪ್ಪಾಗಿರುತ್ತೆ, ಒಂದು ಕಪ್ಪಾಗಿ ಒಂದು ಒಂದು ಬಣ್ಣವನ್ನು ಹೊಂದಿರೋದನ್ನ ನಾವು ನೋಡಬಹುದಾಗಿದೆ. ಮತ್ತೆ ಇದರಲ್ಲಿ ರಾಸಾಯನಿಕವಾಗಿ ಇದು ರಸಸಾರ 7:10 ಇರುತ್ತೆ ಮತ್ತು ಇಂಗಾಲ ಮತ್ತು ಸಾರಜನಕದ ಅನುಪಾತ 15 ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಅಂದ್ರೆ 12 ಇದ್ರೆ ಒಳ್ಳೇದು, ಆದ್ರೆ 15 ಕಡಿಮೆ ಇರುತ್ತೆ. ಸೊ ಈ ಒಂದು ಕಂಪೋಸ್ಟ್ ಅನ್ನ ಬಳಕೆ ಮಾಡಲಿಕ್ಕೆ ಉತ್ತಮವಾಗಿರೋದಂತ ನಾವು ಹೇಳಬಹುದು. ಆದ್ರಿಂದ ರೈತ ಬಾಂಧವರು ಈ ಒಂದು ಬೆಳೆಗಳು ಯಾವುದೇ ಒಂದು ಬೆಳೆಗಳಲ್ಲಿ ತ್ಯಾಜ್ಯಗಳು ಬಂದಾಗ ಅದನ್ನ ಸುಡದೆ ಅದನ್ನ ಕಂಪೋಸ್ಟ್ ಅದು ಗುಂಡಿಯಲ್ಲಿ ಹಾಕಿ ಅದನ್ನ ಕಂಪೋಸ್ಟ್ ಆಗಿ ಪರಿವರ್ತಿಸಿ ಅದೊಂದು ಉತ್ಕೃಷ್ಟವಾದ ಒಂದು ಗೊಬ್ಬರ ಅಂತ ನಾವು ಹೇಳ್ಬೋದು. ಅದ್ರ ಎಲ್ಲಾ ಪೋಷಕಾಂಶಗಳು ಇರುತ್ತೆ, ಇದನ್ನ ನಾವು ಮತ್ತೆ ಈ ಒಂದು ಮರುಬಳಕೆ ಮಾಡುವುದು ತ್ಯಾಜ್ಯವನ್ನ ಗೊಬ್ಬರ ಕಂಪೋಸ್ಟ್ ಗೊಬ್ಬರವನ್ನು ಪರಿವರ್ತಿಸಿ ಅದನ್ನ ಮತ್ತೆ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಪರಿವರ್ತಿಸಿದಾಗ ಇದೊಂದು ಉತ್ತಮವಾದ ಒಂದು ಸಾವಯವ ಒಂದು ಕೃಷಿಯ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದಾಗಿದೆ. ಇದುವರೆಗೆ ಕಾಂಪೋಸ್ಟ್ ಮತ್ತು ಅದರ ಉಪಯೋಗಗಳ ಕುರಿತಾದ ಮಾಹಿತಿಯನ್ನು ಕೇಳಿದಿರಿ. ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಹರೀಶ್ ಶೆಣೈ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಬ್ರಹ್ಮಾನಂದ ಅರಿವುದೇ ಚಂದ ಚಂದ ಬ್ರಹ್ಮಾನಂದ ಅರಿವುದೇ ಚಂದ. ಧ್ಯಾನೋದೋಳಿಲ್ಲ ಬ್ರಹ್ಮಾ